ಕೆಲಸ ಅದು ಎಷ್ಟೇ ಸಣ್ಣದಾದರೂ ಅದನ್ನು ಗುರುತಿಸಿ ಬೆನ್ನು ತಟ್ಟಬೇಕು. ತಟ್ಟು ತಟ್ಟು ಚಪ್ಪಾಳೆ ಪುಟ್ಟ ಮಗು. ಹೆತ್ತವರ ಇಂತಹ ಪ್ರೋತ್ಸಾಹದಿಂದ ಮಕ್ಕಳಲ್ಲಿ ಆತ್ಮವಿಶ್ವಾಸ ಬೆಳೆಯಲು ಸಾಧ್ಯ. ರಾತ್ರಿ ಬೇಗ ಮಲಗಿ ಬೆಳಗ್ಗೆ ಆರ ಕೇಳುವೆವು, ಸಖತ್ ತಿಂಡಿ ಬಾರಿಸಿ ತಪ್ಪದೆ ಪಾಠವ ಓದುವೆವು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ ಸರಿಯಾಗಿ 6:51. ಈಗ ಕೇಳಿ ಕಾರ್ಯಕ್ರಮ ಕೃಷಿ ರಂಗ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ತಕ್ಕಂಥ ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಬನ್ನಿ ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿ ಉತ್ಪಾದನೆಯಲ್ಲಿ ಮಣ್ಣಿನ ಫಲವತ್ತತೆ ನಿರ್ವಹಣೆ ಕುರಿತು ಮಾಹಿತಿ ಹಾಗೂ ಹವಾಮಾನ ವರದಿ ಪೇಟೆದಾರಣಿ ಕೇಳಲಿದ್ದೀರಿ. ಮೊದಲಿಗೆ ಇದೊಂದು ವಾಣಿಜ್ಯ ಪ್ರಕಟಣೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ, ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ವಾಣಿಜ್ಯ ಪ್ರಕಟಣೆ ಕೇಳಿದ್ರಿ ಕೇಳುಗರೆ. ಈಗ ಕೇಳಿ ಕೃಷಿ ಉತ್ಪಾದನೆಯಲ್ಲಿ ಮಣ್ಣಿನ ಫಲವತ್ತತೆ ನಿರ್ವಹಣೆಯ ಮಹತ್ವ ಕುರಿತು ಮಣ್ಣು ತಜ್ಞರಾದಂಥ ಡಾಕ್ಟರ್ ಎಂವಿ ರವಿ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರೇ, ಇತ್ತೀಚೆಗೆ ಮಣ್ಣಿನ ಫಲವತ್ತತೆ ಬಗ್ಗೆ ಸಾಕಷ್ಟು ಅಲ್ಲಲ್ಲಿ ಚರ್ಚೆಗಳು ಆಗ್ತಾ ಇದ್ದಾವೆ. ಕೃಷಿ ಉತ್ಪಾದನೆಗೆ ಮಣ್ಣೇ ಒಂದು ಮೂಲ ಆಧಾರ ಅಂತ ಹೇಳ್ಬೋದು. ಮಣ್ಣಿನ ಒಂದು ಫಲವತ್ತತೆ ಚೆನ್ನಾಗಿತ್ತಪ್ಪ ಅಂತಂದ್ರೆ ಆರೋಗ್ಯಕರವಾದಂತಹ ಬೆಳೆಯನ್ನ ಮತ್ತು ಹೆಚ್ಚಿನ ಇಳುವರಿಯನ್ನ ಪಡೀಲಿಕ್ಕೆ ಸಾಧ್ಯತೆ ಇದೆ. ಇದರಲ್ಲಿ ಮುಖ್ಯವಾಗಿ ಮಣ್ಣಿನ ಫಲವತ್ತತೆ ನಿರ್ವಹಣೆ ಬಹಳ ಮುಖ್ಯ ಅಂತ ಹೇಳ್ಬೋದು. ಮಣ್ಣಿನ ಫಲವತ್ತತೆ ಅಂದ್ರೇನು, ನಿರ್ವಹಣೆಯನ್ನ ಹೇಗೆ ಮಾಡಬೇಕು, ಜೊತೆಗೆ ಇಲ್ಲಿ ನಿರ್ವಹಣೆಯನ್ನ ಮಾಡುವಾಗ ಯಾವ್ಯಾವ ಕ್ರಮಗಳನ್ನ ರೈತ ಬಾಂಧವರು ಅನುಸರಿಸಬೇಕಾಗತ್ತೆ ಅಂತಕ್ಕಂತ ವಿಚಾರವನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತರಿಗೆ ಮಾಹಿತಿ ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಮಣ್ಣು ತಜ್ಞರಾದಂತ ಡಾಕ್ಟರ್ ಎಂವಿ ರವಿ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನ ತಿಳ್ಕೊಳ್ಳೋಣ. ನಮಸ್ಕಾರ ಡಾಕ್ಟರ್ ರವಿ ಅವರೇ. ನಮಸ್ಕಾರ ಭೋಲತಿ ಅವರೇ. ಮೊದಲನೇದಾಗಿ ಈ ಮಣ್ಣು ನಿರ್ವಹಣೆ ಅಂತೇಳಿ ರೈತರಿಗೆ ಆಗಾಗ ವಿಜ್ಞಾನಿಗಳು ಹೇಳ್ತಾರೆ, ಉತ್ತಮ ರೀತಿಯಿಂದ ಮಣ್ಣಿನ ನಿರ್ವಹಣೆಯನ್ನ ಮಾಡಿ ಅಂತೇಳಿ ಹೇಳೋದುಂಟು. ಏನು ಇದು ಮಣ್ಣಿನ ನಿರ್ವಹಣೆ ಅಂದ್ರೆ, ಜೊತೆಗೆ ಮಣ್ಣಿನ ನಿರ್ವಹಣೆಯನ್ನ ನಾವು ಸರಿಯಾಗಿ ಮಾಡದಿದ್ರೆ ಏನು ಒಂದು ಕೆಟ್ಟ ಪರಿಣಾಮಗಳು ಆಗ್ತಾವ ಅಂತಿರ್ತಾವ? ಇದು ಒಂದು ಮುಖ್ಯವಾಗಿರ್ತಕ್ಕಂತಹ ಒಂದು ಪ್ರಶ್ನೆ. ಕೃಷಿಯಲ್ಲಿ ಬೇರೆ ಬೇರೆ ಕಾರ್ಯಗಳು ಮತ್ತು ವಿಧಾನಗಳನ್ನ ಅನುಸರಿಸಿ ಮಣ್ಣು ಸಂರಕ್ಷಣೆ ಮಾಡುವುದಕ್ಕೆ ನಾವು ಮಣ್ಣಿನ ನಿರ್ವಹಣೆ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಮಣ್ಣು ಸಂರಕ್ಷಣೆ ಮಾಡಿದ್ರೆ ಮಣ್ಣು ನಿರ್ವಹಣೆ ಮಾಡಿದಂತೆ ಅಂತ ಹೇಳ್ಬಿಟ್ಟು ನಾವು ಹೇಳ್ತಕ್ಕಂತ ಒಂದು ವಿಷಯ. ಸಾಮಾನ್ಯವಾಗಿ ಮಣ್ಣು ನಿರ್ವಹಣೆ ಮಾಡದಿದ್ರೆ ಮಣ್ಣು ಕೊಚ್ಚಣೆ ಆಗ್ತಕ್ಕಂಥದ್ದು ಸಾಮಾನ್ಯವಾಗಿರುತ್ತೆ. ಈ ಮಣ್ಣು ಕೊಚ್ಚಣೆಯು ಮುಖ್ಯವಾಗಿ ಮಳೆ ನೀರು ಅಥವಾ ಗಾಳಿಯಿಂದ ಮಣ್ಣಿನ ಕಣಗಳು ಸ್ಥಳದಿಂದ ಸ್ಥಳಕ್ಕೆ ಸಾಗುವುದರಿಂದ ಆಗುತ್ತೆ. ಈ ರೀತಿ ಮಣ್ಣಿನ ಕಣಗಳು ಸಾಗುವುದರಿಂದ ಪೋಷಕಾಂಶಗಳ ಕೊರತೆ ಉಂಟಾಗ್ತಕ್ಕಂಥದ್ದು, ನೀರು ಇಂಗುವಿಕೆ ಕಡಿಮೆ ಆಗ್ತಕ್ಕಂಥದ್ದು, ತೇವಾಂಶ ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಕಡಿಮೆ ಆಗ್ತಕ್ಕಂಥದ್ದು, ಜಲಾಶಯಗಳ ಸಂಗ್ರಹ ಸಾಮಾನ್ಯವಾಗಿ ಕಡಿಮೆ ಆಗ್ತಕ್ಕಂಥದ್ದು ಮತ್ತು ಲವಣ ಸಂಗ್ರಹವಾಗ್ತಕ್ಕಂಥದ್ದು, ಇವು ಮುಖ್ಯವಾಗಿರ್ತಕ್ಕಂಥ ಪರಿಣಾಮಗಳನ್ನು ಮಣ್ಣು ನಿರ್ವಹಣೆ ಮಾಡದೇ ಇದ್ರೆ ನಾವು ಕಾಣಲಿಕ್ಕೆ ಸಾಧ್ಯತೆ ಇದೆ. ಈಗ ಸಂರಕ್ಷಣೆ ಅಂತಂದ್ರೆ ಮಣ್ಣು ಮಳೆ ನೀರಿಗೆ ಕೊಚ್ಚಿ ಹೋಗುತ್ತೆ ಅಥವಾ ಇನ್ಯಾವುದೋ ಒಂದು ನೀರಿನ ರಭಸಕ್ಕೆ ಕೊಚ್ಚಿ ಹೋಗುವ ಸಾಧ್ಯತೆಗಳಿರ್ತವೆ, ಗಾಳಿಗೂ ಸಹ ಮಣ್ಣು ಕೊಚ್ಚಿ ಹೋಗತ್ತಂತಕ್ಕಂತ ವಿಚಾರ ಹೇಳಿರ್ತಾವೆ. ಹೌದು, ಈ ಮಣ್ಣು ಸಂರಕ್ಷಣೆಗೆ ಅನುಸರಿಸಬೇಕಾದಂತಹ ಕ್ರಮಗಳು ಅಥವಾ ಕಾರ್ಯಗಳು ಏನ್ ಬೇಕು? ಮೊಟ್ಟ ಮೊದಲನೇದಾಗಿ ಭೂಮಿಯನ್ನು ನಾವು ಸಿದ್ಧಪಡಿಸಿಕೊಳ್ಬೇಕು. ಬೆಳೆ ಕಟಾವಾದ ನಂತರ ಉಳುಮೆಯನ್ನು ಇಳಿಜಾರಿಗೆ ಅಡ್ಡಲಾಗಿ ಮಾಡುವುದರಿಂದ ಅರಿಯುವ ನೀರಿಗೆ ಉಳುಮೆ ಸಾಲು ತಡೆ ಒಡ್ಡಿ ಮಣ್ಣು ಕೊಚ್ಚಣೆ ಆಗದಂತೆ ತಗ್ಗಿಸಬೇಕಾಗುತ್ತೆ. ಬೇಸಿಗೆಯಲ್ಲಿ ಕಬ್ಬಿಣ ನೇಗಿಲುಗಳಿಂದ ಮಾಗಿ ಉಳುಮೆ ಮಾಡತಕ್ಕಂಥದ್ದು, ಆಳವಾಗಿರ್ತಕ್ಕಂಥ ಉಳುಮೆಯನ್ನ ಇಳಿಜಾರಿಗೆ ಅಡ್ಡಲಾಗಿ ಮಾಡುವುದರಿಂದ ಉತ್ತಮ ತೇವಾಂಶವನ್ನು ನಾವು ಸಂಗ್ರಹಿಸಬಹುದು. ಅದೇ ರೀತಿ ಮುಂಗಾರು ಮಳೆ ಬಿದ್ದಾಗ ಎರಡು ಮೂರು ಬಾರಿ ಉಳುಮೆ ಮಾಡಿದಲ್ಲಿ ಭೂಮಿ ಸಡಿಲವಾಗಿ ಉತ್ತಮ ತೇವಾಂಶ ಸಂಗ್ರಹವಾಗುತ್ತೆ. ಇದರಿಂದ ಮಣ್ಣು ಕೊಚ್ಚಣೆಯನ್ನು ನಾವು ತಪ್ಪಿಸಬಹುದು. ಇದು ಎರಡನೇದಾಗಿ ಬೆಳೆಗಳ ನಿರ್ವಹಣೆ ಅಥವಾ ಬೆಳೆಗಳ ಆಯ್ಕೆ ಮಾಡುವುದರಿಂದಲೂ ಸಹ ನಾವು ಮಣ್ಣು ಕೊಚ್ಚಣೆ ಆಗ್ತಕ್ಕಂಥದ್ದನ್ನ ನಾವು ಕಡಿಮೆ ಮಾಡಬಹುದು. ಬೆಳೆಗಳ ಆಯ್ಕೆಯಲ್ಲಿ ಮಣ್ಣಿನ ಕೊಚ್ಚಣೆ ಬಹಳ ಮುಖ್ಯವಾಗಿರತಕ್ಕಂಥ ಒಂದು ಪಾತ್ರವನ್ನು ವಹಿಸುತ್ತದೆ. ಯಾವುದೇ ಒಂದು ಅಂಶ ಈ ಬೆಳೆಗಳ ಆಯ್ಕೆಯಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಎಂತಂದ್ರೆ ಬೆಳೆಯ ಹರಡುವಿಕೆ, ಆಮೇಲೆ ಬೇರುಗಳ ಒಂದು ಪಾತ್ರ ಬಹಳ ಮುಖ್ಯವಾಗಿರುತ್ತೆ. ಭೂಮಿಯಲ್ಲಿ ಬೇರುಗಳು ಪಸರಿಸುವುದು ಮತ್ತು ಬೆಳೆ ಭೂಮಿ ಮೇಲೆ ಹರಡತಕ್ಕಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಸಾಮಾನ್ಯವಾಗಿ ದ್ವಿದಳ ಧಾನ್ಯಗಳು ಹರಡತಕ್ಕಂಥವು ಮತ್ತು ಬೇರುಗಳು ಸಹ ತಂತು ಬೇರುಗಳು ಇರತಕ್ಕಂಥವು. ಈ ಬೇರುಗಳು ಏನ್ ಮಾಡ್ತವೆ ಅಂತಂದ್ರೆ ಮಣ್ಣನ್ನ ಗಟ್ಟಿಯಾಗಿ ಹಿಡಿದುಕೊಂಡು ಮಣ್ಣು ಕೊಚ್ಚಣೆ ಆಗ್ತಕ್ಕಂಥದ್ದನ್ನ ಕಡಿಮೆ ಮಾಡ್ತವೆ. ಆಮೇಲೆ ಏಕದಳ ಬೆಳೆಗಳ ಜೊತೆಗೆ ದ್ವಿದಳ ಧಾನ್ಯಗಳನ್ನು ಬೆಳೆದ ಮಿಶ್ರ ಬೆಳೆಯಾಗಿ ಬೆಳೆಯಬಹುದು. ಆಮೇಲೆ ಮತ್ತೆ ಅಂತರ ಬೆಳೆಗಳಾಗಿ ಸಹ ನಾವು ಬೆಳೆಯುವುದರಿಂದ ಅವು ದ್ವಿದಳ ಧಾನ್ಯಗಳು ಒದಿಕೆಯಂತೆ ಆಗ್ಬಿಟ್ಟು ಮಣ್ಣು ಕೊಚ್ಚಣೆ ಆಗ್ತಕ್ಕಂಥದ್ದನ್ನ ನಾವು ಕಡಿಮೆ ಮಾಡಬಹುದು. ಇನ್ನೊಂಥರ ಹೇಳೋದಾದ್ರೆ ಏಕದಳ ಬೆಳೆ ಮತ್ತು ದ್ವಿದಳ ಧಾನ್ಯ ಬೆಳೆಗಳನ್ನ ಪಟ್ಟಿಯಲ್ಲಿ ಬೆಳೆಯುವುದರಿಂದಲೂ ಸಹ ಮಣ್ಣು ಮುಂದೆ ಕೊಚ್ಚಿ ಹೋಗದಂತೆ ತಡೆಯಬಹುದು. ಈ ವಿಧಾನದಿಂದ ಉತ್ತಮ ಮಣ್ಣು ಸಂರಕ್ಷಣೆ ಆಗುವುದಲ್ಲದೆ ಅಧಿಕ ಇಳುವರಿ ಮತ್ತು ಲಾಭವನ್ನು ಸಹ ನಾವು ಪಡೆಯಬಹುದು. ಸಾಮಾನ್ಯವಾಗಿ ಕಪ್ಪು ಭೂಮಿನಲ್ಲಿ ಜೋಳದ ಜೊತೆ ತೊಗರಿಯನ್ನು ಬಿತ್ತಕ್ಕಂಥದ್ದು, ಕೆಂಪು ಭೂಮಿನಲ್ಲಿ ಜೋಳದ ಜೊತೆ ತೊಗರಿಯನ್ನು ಬಿತ್ತಕ್ಕಂಥದ್ದು, ಎರಡು ಇಷ್ಟು ಒಂದು ಅನುಪಾತ ರೇಷ್ಯದಲ್ಲಿ ಅಥವಾ ಮೂರು ಇಷ್ಟು ಒಂದು ಅನುಪಾತ ರೇಷ್ಯದಲ್ಲಿ ನಾವು ಜೋಳ ಮತ್ತು ತೊಗರಿಯನ್ನ ಕೈಗಾಲು ಮಾಡಿದ್ರೆ ಮಣ್ಣು ಕೊಚ್ಚಣೆ ಆಗ್ತಕ್ಕಂಥದ್ದನ್ನ ನಾವು ಕಡಿಮೆ ಮಾಡಬಹುದು. ಆಮೇಲೆ ಇನ್ನೊಂದು ಮುಖ್ಯವಾಗಿರತಕ್ಕಂಥ ಅಂಶ ಅಂತಂದ್ರೆ ಎರಡು ಬೆಳೆ ಪದ್ಧತಿಗಳು. ಮುಂಗಾರಿನಲ್ಲಿ ಸೂರ್ಯಕಾಂತಿ ಬೆಳೀತಕ್ಕಂಥದ್ದು, ಹಿಂಗಾರಿನಲ್ಲಿ ಕಡಲೆ ಅಥವಾ ಜೋಳವನ್ನ ಬೆಳೀತಕ್ಕಂಥದ್ದು. ಒಂದು ವರ್ಷದಲ್ಲಿ ತೊಗರಿ ಬೆಳೆಯೋದು, ಮುಂದಿನ ವರ್ಷದಲ್ಲಿ ಜೋಳ ಮತ್ತು ಕಡಲೆಯನ್ನ ಕಡಲೆ ಕಾಲ್ಗೈ ಮಾಡತಕ್ಕಂಥದ್ದು. ಈ ಬೆಳೆಗಳಿಗೆ ಈ ತರ ಮಾಡುವುದರಿಂದ ಏನಾಗುತ್ತೆ ಅಂತಂದ್ರೆ ಸಾರಜನಕ ಆಗ್ತಕ್ಕಂಥ ಅವಶ್ಯಕತೆ ಇರುವುದಿಲ್ಲ, ಮಣ್ಣಿನ ಕೊಚ್ಚಣೆ ಕೂಡ ಕಡಿಮೆ ಆಗುತ್ತದೆ ಮತ್ತು ಫಲವತ್ತತೆಯು ಕೂಡ ಹೆಚ್ಚಾಗ್ತದೆ ಅಂತಕ್ಕಂಥ ಮಾಹಿತಿ ವೈಜ್ಞಾನಿಕವಾಗಿ ತಿಳಿದು ಬಂದಿರತಕ್ಕಂಥದ್ದು. ಇನ್ನೊಂದು ಮುಖ್ಯವಾಗಿರತಕ್ಕಂಥ ಅಂಶ ಅಂತಂದ್ರೆ ಸಾವಯವ ಗೊಬ್ಬರಗಳ ಬಳಕೆಯಿಂದಲೂ ಸಹ ನಾವು ಮಣ್ಣಿನ ನಿರ್ವಹಣೆಯನ್ನು ನಾವು ಮಾಡಬಹುದು. ಸಾಮಾನ್ಯವಾಗಿ ಸ್ಥಳೀಯವಾಗಿ ಲಭ್ಯವಿರತಕ್ಕಂಥ ಸಾವಯವ ಗೊಬ್ಬರಗಳಾಗಿರ್ತಕ್ಕಂಥ ತಿಪ್ಪೆ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ, ಹಸಿರೆಲೆ ಗೊಬ್ಬರ, ಸಸ್ಯದ ಅವಶೇಷಗಳು, ಕಾಂಪೋಸ್ಟ್ ಗೊಬ್ಬರ, ಎರೆಹುಳು ಗೊಬ್ಬರ, ಇವುಗಳನ್ನೆಲ್ಲನ್ನು ಮಣ್ಣಿಗೆ ಪೂರೈಸುವುದರಿಂದ ಇವು ಮಣ್ಣಿಗೆ ಪೋಷಕಾಂಶಗಳನ್ನು ಕೊಡುವುದರ ಜೊತೆಗೆ ಮಣ್ಣಿನ ರಚನೆಯನ್ನ ಇಂಪ್ರೂವ್ಮೆಂಟ್ ಮಾಡ್ತವೆ. ನೀರು ಇಂಗುವಿಕೆ ಹೆಚ್ಚಾಗ್ತದೆ, ಬಸಿಯುವಿಕೆ ಹೆಚ್ಚಾಗ್ತದೆ, ಜೈವಿಕ ವೃದ್ಧಿ ಅಂತ ಏನ್ ಕರಿತೀವಲ್ಲ ಅವು ಕೂಡ ಉತ್ತಮವಾಗಿರ್ತವೆ. ಇದರಿಂದ ಮಣ್ಣಿನ ನಿರ್ವಹಣೆ ಆಗುವುದಲ್ಲದೆ ಉತ್ಪಾದಕತೆಯು ಕೂಡ ಹೆಚ್ಚಾಗಿ ಇರ್ತದೆ. ಈಗ ಹಸಿರೆಲೆ ಗೊಬ್ಬರಗಳಲ್ಲಿ ಎರಡು ವಿಧಗಳಿವೆ. ಹಸಿರು ಗೊಬ್ಬರಗಳ ಬೆಳೆಗಳಾಗಿರ್ತಕ್ಕಂಥ ಹೆಸರು, ಉದ್ದು, ದೇಂಚ, ಸೆಣಬು ಇವುಗಳನ್ನ ಬಿತ್ತಿಬಿಟ್ಟು 45 ದಿನಗಳ ಆದ ನಂತರ ಮೊಗ್ಗು ಒಡಿತಕ್ಕಂಥದ್ದು, ಅಂದ್ರೆ ಭೂಮಿಯಲ್ಲಿ ಮುಳುಗಿಸಿಬಿಡೋದು, ಕಟಾವು ಮಾಡಿ. ಸೊ ಈ ರೀತಿ ಮುಳುಗಿಸೋದ್ರಿಂದ ಮಣ್ಣಿನಲ್ಲಿರ್ತಕ್ಕಂಥ ಕೆಲವು ಲವಣಗಳು ಕರಗಿಬಿಟ್ಟು ನಾವು ಭೂಮಿಯ ನಿರ್ವಹಣೆಯನ್ನು ಸಹ ನಾವು ಮಾಡಬಹುದು. ಆಮೇಲೆ ಇನ್ನೊಂದು ತರಹದ ಹಸಿರೆಲೆ ಗೊಬ್ಬರಗಳಂತಂದ್ರೆ ಹಸಿರು ಗಿಡಗಳು ಬೆಳೆಗಳು, ಈಗ ಸುಬಾಬುಲ್ಲು, ಗ್ಲೈರಿಸೀಡಿಯಾ, ವಂಗೆ ಇವುಗಳ ಎಲ್ಲ ಟೊಂಗೆಗಳನ್ನು ನಾವು ಕತ್ತರಿಸಿಬಿಟ್ಟು ಭೂಮಿಗೆ ಸೇರಿಸೋದ್ರಿಂದ ಸಾರಜನಕ ಬಳಕೆ ಕಡಿಮೆ ಮಾಡಬಹುದು, ರಂಜಕದ ಲಭ್ಯತೆಯನ್ನು ಕೂಡ ಹೆಚ್ಚಿಸತಕ್ಕಂಥದ್ದು ಉತ್ತಮ ಆಗಿರುತ್ತದೆ. ಆಮೇಲೆ ಇದರಿಂದ ಮಣ್ಣಿನ ಕೊಚ್ಚಣೆ ಆಗ್ತಕ್ಕಂಥದ್ದು ಕಡಿಮೆ ಆಗ್ತದೆ. ಇದರ ಜೊತೆಗೆ ಜೈವಿಕ ಗೊಬ್ಬರಗಳಾಗಿರ್ತಕ್ಕಂಥ ರೈಜೋಬಿಯಮ್, ಹಜೋಸ್ಪೈರಲಮ್, ಹಜೋಲಾ ಇವುಗಳನ್ನು ತಿಪ್ಪೆ ಗೊಬ್ಬರಗಳ ಜೊತೆ ಬೆರೆಸಿಬಿಟ್ಟು ಭೂಮಿಗೆ ಸೇರಿಸುವುದರಿಂದ ಸಾರಜನಕ ಸ್ಥಿರೀಕರಣ ಆಗುವುದಲ್ಲದೆ ಮಣ್ಣಿನ ರಚನೆ ಮತ್ತು ಗುಣಮಟ್ಟವನ್ನು ಸಹ ಕಾಪಾಡಿಕೊಳ್ಳಬಹುದು. ನಾಲ್ಕನೇದಾಗಿ ಕೆಲವು ತಾಂತ್ರಿಕ ವಿಧಾನಗಳಿದ್ದಾವೆ. ತಾಂತ್ರಿಕ ವಿಧಾನಗಳಂದ್ರೆ ಸಾಮಾನ್ಯವಾಗಿ ಭೂಮಿಯ ಅಂದ್ರೆ ಈಗ ನೀವು ಹೇಳಿದ್ದು ಈ ಬೇಸಾಯ ಕ್ರಮಗಳಿಂದ ಕೆಲವೊಂದು ಬೇಸಾಯ ಕ್ರಮಗಳನ್ನು ಅನುಸರಿಸಿ. ಹೌದು, ಕೆಲವೊಂದು ಬೇಸಾಯ ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ. ಬೇಸಾಯ ಕ್ರಮಗಳನ್ನ ಅನುಸರಿಸ ಕೆಲವೊಂದು ಇಳಿಜಾರು ಪ್ರದೇಶಗಳಲ್ಲಿ, ಈಗ ಭೂಮಿ ಇಳಿಜಾರಿದ್ದಾಗ ಮಳೆ ಹೆಚ್ಚು ಇರತಕ್ಕಂಥದ್ದು. ಆಮೇಲೆ ಕೆಲವು ಮಣ್ಣುಗಳು ಕೊಚ್ಚಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ನಾವು ಕೆಲವು ತಾಂತ್ರಿಕ ವಿಧಾನಗಳನ್ನು ನಾವು ಉಪಯೋಗಿಸಬೇಕಾಗುತ್ತೆ. ಸಾಮಾನ್ಯವಾಗಿ ಸಮಪಾತಳಿ ಬದುಗಳು ಅಂತ ಕರಿತೀವಿ. ಅಂದ್ರೆ ಇಳಿಜಾರಿಗೆ ಅಡ್ಡಲಾಗಿ ಒಂದೇ ಮಟ್ಟದಲ್ಲಿ ಹಾಕಿದ ಬದು ಅನ್ನೋ ನಾವು ಸಮಪಾತಳಿ ಬದುಗಳು ಅಂತ ಕರಿತೀವಿ. ಇದರಿಂದ ನೀರು ಹರಿದು ಹೋಗದೆ ಮಣ್ಣಿನ ಕೊಚ್ಚಣೆಯನ್ನು ನಾವು ತಡೆಗಟ್ಟಬಹುದು. ಇದನ್ನು ಸಾಮಾನ್ಯವಾಗಿ ಆಳವಾದ ಕಪ್ಪು ಮಣ್ಣನ್ನು ಹೊರತುಪಡಿಸಿ ಉಳಿದ ಎಲ್ಲಾ ಮಣ್ಣುಗಳಲ್ಲಿಯೂ ಸಾಮಾನ್ಯ ಬಸುವಿಕೆ ಇರತಕ್ಕಂತ ಎಲ್ಲಾ ಮಣ್ಣುಗಳಲ್ಲಿನೂ ಸಹ ನಾವು ಇಂತಹ ಬದುಗಳನ್ನು ಸಮಪಾತ್ರೆಗಳನ್ನು ಹಾಕಬಹುದು. ಅಂದ್ರೆ ಆಳವಾದ ಕಪ್ಪು ಮಣ್ಣನ್ನು ಬಿಡಬೇಕಾಗುತ್ತೆ, ಯಾಕಂದ್ರೆ ಅದರಲ್ಲಿ ಬಸಿತಕ್ಕಂಥದ್ದು ಬಹಳ ಕಡಿಮೆ ಇರುತ್ತೆ. ಆ ದೃಷ್ಟಿಯಿಂದ ಅಂತ ಮಣ್ಣುಗಳನ್ನು ಬಿಟ್ಟು ಉಳಿದ ಎಲ್ಲಾ ಮಣ್ಣುಗಳಲ್ಲಿ ನಾವು ಸಂಪಾತ ಹಳಿ ಬದುಗಳನ್ನು ನಾವು ಹಾಕಬಹುದು. ಇನ್ನೊಂದು ತಾಂತ್ರಿಕ ವಿಧಾನ ಅಂತಂದ್ರೆ ಅಲ್ಪ ಇಳಿಜಾರು ಬದುಗಳು ಅಂತ ಕರಿತೀವಿ. ಇದು ಸಾಮಾನ್ಯವಾಗಿ ಹೆಚ್ಚು ಮಳೆ ಬೀಳತಕ್ಕಂಥ ಪ್ರದೇಶದಲ್ಲಿ ಹರಿಯುವ ನೀರನ್ನು ಸಂರಕ್ಷಿಸಲು ಸಂರಕ್ಷಿಸಿ ನಿಧಾನವಾಗಿ ಸಾಗಿಸ್ತಕ್ಕಂಥದ್ದು ಮತ್ತು ಬದುಗಳ ಹತ್ತಿರ ಏನಾದರೂ ನೀರು ನಿಲ್ಲುವುದನ್ನು ತಪ್ಪಿಸ್ತಕ್ಕಂಥದ್ದು. ಯಾಕಂದ್ರೆ ಮಳೆ ಜಾಸ್ತಿ ಆದಾಗ ಬದುಗಳ ಹತ್ತಿರ ನೀರು ನಿಲ್ತಕ್ಕಂಥದ್ದು ಸಾಮಾನ್ಯವಾಗಿರುತ್ತೆ. ಇಂತಹ ಒಂದು ಸಂದರ್ಭದಲ್ಲಿ ನಾವು ಸ್ವಲ್ಪ ಇಳಿಜಾರಾಗಿ ಇಳಿಜಾರುಗಳ ರೀತಿಯಲ್ಲಿ ಕಾಲುವೆಯನ್ನು ನಿರ್ಮಿಸಿದರೆ ಅದು ಮಣ್ಣು ಕೊಚ್ಚಣೆ ಆಗ್ತಕ್ಕಂಥದ್ದನ್ನ ಕಡಿಮೆ ಮಾಡಬಹುದು. ಮೂರನೇದಾಗಿ ಅಲ್ಪ ಇಳಿಜಾರು ಪಟ್ಟಿಗಳು ಅಂತ ಇರ್ತವೆ. ಅಂದ್ರೆ 10-15 meters ಅಗಲ 100-150 meters ಉದ್ದವಾಗಿರ್ತಕ್ಕಂಥ ತಾಕುಗಳನ್ನು ಮಾಡ್ತಕ್ಕಂಥದ್ದು. ಹೀಗೆ ತಾಕುಗಳನ್ನು ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಹೊರಹೋಗುವ ನೀರನ್ನು ಹುಲ್ಲು ಹಚ್ಚಿದ ಕಾಲುವೆಗಳಲ್ಲಿ ಹರಿಯುವಂತೆ ಮಾಡ್ಬೇಕು ನಾವು. ಯಾಕಂದ್ರೆ ಇದರಲ್ಲಿ ಸಂಗ್ರಹವಾಗಿರ್ತಕ್ಕಂಥ ನೀರು ನಾವು ಹೊರಗಡೆ ಬಿಡಬೇಕಂತಂದ್ರೆ ಒಂದು ಕಾಲುವೆಗಳಲ್ಲಿ ಬಿಡಬೇಕಾಗುತ್ತೆ. ಕಾಲುವೆಗಳಲ್ಲಿ ಏನಾದ್ರೂ ಹುಲ್ಲುಗಳನ್ನು ಹಚ್ಚಿದ್ರೆ ಅದು ನಿಧಾನವಾಗಿ ಹೋಗ್ತಕ್ಕಂಥದ್ದು ಇರುತ್ತೆ. ಇದರಿಂದ ಮಣ್ಣು ಕೊಚ್ಚಣೆ ಆಗ್ತಕ್ಕಂಥದ್ದನ್ನ ನಾವು ತಡೆಗಟ್ಟಬಹುದು. ಆಮೇಲೆ ಹುಲ್ಲು ಹಚ್ಚಿದ ಕಾಲುವೆಗಳು ಅಂತ ಇರ್ತವೆ. ಈಗ ಕಾಲುವೆಗಳಲ್ಲಿ ಹುಲ್ಲನ್ನ ಹಚ್ಚತಕ್ಕಂಥದ್ದು, ಈ ರೀತಿ ಹಚ್ಚೋದ್ರಿಂದ ರಭಸವಾಗಿ ಹರಿತಕ್ಕಂಥ ನೀರೇನಿದೆಯಲ್ಲ ಅದು ತಡೆದ್ಬಿಟ್ಟು ಮಣ್ಣು ಕೊಚ್ಚಣೆ ಆಗ್ತಕ್ಕಂಥದ್ದು ಕಡಿಮೆ ಆಗುತ್ತೆ. ಸೊ ಇದು ಇನ್ನೊಂದು ತಾಂತ್ರಿಕ ವಿಧಾನ. ಆಮೇಲೆ ಜೈವಿಕ ಬದುಗಳು ಅಥವಾ ಸಸ್ಯ ಬದುಗಳು ಅಂತ, ಜೈವಿಕ ಬದುಗಳು ಅಂತೀವಿ, ಸಸ್ಯ ಬದುಗಳು ಅಂತಲೂ ಕೂಡ ನಾವು ಕರಿತೀವಿ. ಇವುಗಳು ಸಹ ಇವು ಹರಿಯುವ ನೀರಿಗೆ ಸಸ್ಯ ಬದು ತಡೆ ಒಡ್ಡುವುದರಿಂದ ನೀರು ಭೂಮಿಯ ಮೇಲೆ ಹೆಚ್ಚು ಸಮಯ ಉಳಿಯುತ್ತದೆ. ಉಳಿಯುವುದರಿಂದ ಏನಾಗುತ್ತೆ, ಹೆಚ್ಚು ನೀರು ಭೂಮಿಯಲ್ಲಿ ಇಂಗುವುದರಿಂದ ಮಣ್ಣು ಸಂರಕ್ಷಣೆ ಆಗ್ತಕ್ಕಂಥ ಸಂದರ್ಭ ಜಾಸ್ತಿ ಇರುತ್ತೆ. ಆಮೇಲೆ ಇನ್ನೊಂದು ತಂತ್ರಜ್ಞಾನ ಅಂತಂದ್ರೆ ನೀರು ಗಾಲುವೆ ಮಾಡ್ತಕ್ಕಂಥದ್ದು. ಸಾಮಾನ್ಯವಾಗಿ ಜಮೀನಿನಿಂದ ಹರಿದು ಬರತಕ್ಕಂಥ ಹೆಚ್ಚು ನೀರನ್ನ ಮಣ್ಣಿನ ಕೊಚ್ಚಣೆ ಆಗದಂತೆ ರಕ್ಷಿಸತಕ್ಕಂಥದ್ದು, ಅದನ್ನು ಅಂದ್ರೆ ಸುರಕ್ಷಿತವಾಗಿ ಕೃಷಿ ಹೊಂಡ ಅಥವಾ ಹಳ್ಳಗಳಿಗೆ ಹರಿಸಲು ನೀರುಗಾಲುಗಳನ್ನು ಮಾಡ್ತಾರೆ. ಈ ನೀರುಗಾಲುಗಳಲ್ಲೂ ಕೂಡ ನಾವು ಹಚ್ಚಬಹುದು. ಹುಲ್ಲುಗಳನ್ನು ಹಚ್ಚಿದ್ರೆ ಅದು ನೀರು ನಿಧಾನವಾಗಿ ಇಂಗುತ್ತೆ ಮತ್ತು ಮಣ್ಣು ರಕ್ಷಣೆ ಆಗ್ತಕ್ಕಂಥದ್ದು ಸಾಧ್ಯವಾಗುತ್ತೆ. ಆಮೇಲೆ ಕೆಲವು ದೇಣಿ ಸಾಲುಗಳು ಅಂತ ಹೇಳ್ತೀವಿ, ನೇಗಿಲಲ್ಲಿ ಸಾಲು ಹೊಡಿತಕ್ಕಂಥದ್ದು. ಸಾಮಾನ್ಯವಾಗಿ ಹೊಲಗಳಲ್ಲಿ 10-12 meters ಅಂತದಲ್ಲಿ 4-6 inches ಅಗಲದಲ್ಲಿ ನಾವು ದೇಣಿ ಸಾಲನ್ನು ಹೊಡಿತೀವಿ. ಸೊ ಈ ರೀತಿ ಹೊಡೆಯುವುದರಿಂದ ನೀರು ರಭಸವಾಗಿ ಇಂಗುತ್ತೆ, ಆಮೇಲೆ ಮಣ್ಣು ರಕ್ಷಣೆ ಕೂಡ ಆಗ್ತದೆ. ಆಮೇಲೆ ಇನ್ನೊಂದು ವಿಧಾನ ಅಂತಂದ್ರೆ ಮಲ್ಚಿಂಗ್, ಹೊದಿಕೆಗಳು ಅಂತ ಹೊದಿಕೆ ಹಾಕೋದು. ಸಾಮಾನ್ಯವಾಗಿ ಭೂಮಿಯ ಮೇಲೆ ಇರತಕ್ಕಂಥ ಕೂಳೆಗಳಾಗಿರ್ಬೋದು, ಬೆಳೆ ಉಳಿಕೆಗಳಾಗಿರ್ಬೋದು, ಕಸ ಕಡ್ಡಿ ಆಗಿರ್ಬೋದು, ಒಣ ಹುಲ್ಲು ಆಗಿರ್ಬೋದು, ಇಂಥವುಗಳನ್ನ ಭೂಮಿಯ ಮೇಲೆ ಹೊದಿಕೆಯಂತೆ ಹರಡುವುದರಿಂದ ತೇವಾಂಶವನ್ನು ಕಾಪಾಡುವುದಲ್ಲದೆ ಮಣ್ಣಿನ ಸಂರಕ್ಷಣೆಯನ್ನು ಸಹ ಮಾಡತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿರ್ತವೆ. ಅಂದ್ರೆ ಒಟ್ಟಾರೆ ಈ ಎಲ್ಲಾ ಸಂರಕ್ಷಣಾ ಕ್ರಮಗಳಿಂದ ಮಣ್ಣಿನ ಒಂದು ರಾಸಾಯನಿಕ ಮತ್ತು ಜೈವಿಕ ಮತ್ತು ಸಾವಯವ ವಸ್ತುಗಳನ್ನ ಸಂರಕ್ಷಣೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಹೌದು. ಈಗ ಕೆಲವೊಂದು ಮಣ್ಣು, ಉದಾಹರಣೆ ಅಂತಂದ್ರೆ ನೀರಾವರಿ ಪ್ರದೇಶದಲ್ಲೆಲ್ಲ ಸಾಕಷ್ಟು ಮಣ್ಣು ನೀರು ಹಾಸಿ ಹಾಸಿ ಒಂದು ಜೌಳು ಸಮಸ್ಯೆ ಬಂದಿರ್ತದ. ಹೌದು. ಅಂತ ಒಂದು ಸಂದರ್ಭದಲ್ಲಿ ಅಲ್ಲಿ ಏನು ಒಂದು ಸಂರಕ್ಷಣೆ ಅಥವಾ ನಿರ್ವಹಣೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ? ಅಲ್ಲಿ ಸಾಮಾನ್ಯವಾಗಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಮುಖ್ಯವಾಗಿರ್ತಕ್ಕಂಥ ಸಮಸ್ಯೆ ಅಂತಂತಂದ್ರೆ ನೀರು ಕಾಲುವೆಯಿಂದ ಸೋರ್ತಕ್ಕಂಥದ್ದು ಸಾಮಾನ್ಯವಾಗಿರ್ತಕ್ಕಂಥ ಒಂದು ಪ್ರಾಬ್ಲಮ್. ಅತಿ ನೀರಾವರಿ ಮಾಡ್ತಕ್ಕಂಥದ್ದು, ಆಮೇಲೆ ಅವಶ್ಯ ಇರುವಷ್ಟು ಬಸಿಗಾಲುವೆ ಇಲ್ಲದೆ ಇರತಕ್ಕಂಥಗಾಲುವೆಗಳಲ್ಲಿ ಇರೋದಿಲ್ಲ. ಇಂತಹ ಒಂದು ಸಂದರ್ಭದಲ್ಲಿ ಏನಾಗುತ್ತೆ, ಅಂತರ್ಜಲ ಮಟ್ಟ ಹೆಚ್ಚಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅಂತರ್ಜಲ ಮಟ್ಟ ಹೆಚ್ಚಾದಾಗ ಮಣ್ಣಿನಲ್ಲಿ ಇರತಕ್ಕಂಥ ಲವಣಗಳು ನೀರಿನಲ್ಲಿ ಕರಗಿಬಿಟ್ಟು ಅಂತಹ ಒಂದು ಭೂಮಿ ಒಂದು ಫಲವತ್ತತೆ ಕುಂಠಿತವಾಗುತ್ತೆ. ಸೊ ಈ ರೀತಿ ಕುಂಠಿತವಾಗುವುದರಿಂದ ಇಳುವರಿಯನ್ನು ಸಹ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆಗಳಿರ್ತವೆ. ಅಂತರ್ಜಲ ಮಟ್ಟ ಹೆಚ್ಚಾಗ್ತಕ್ಕಂಥದ್ದು ತಗ್ಗು ಪ್ರದೇಶಗಳಲ್ಲಿ, ಜಲಾನಯನ ಪ್ರದೇಶದಲ್ಲಿ ಜಾಸ್ತಿ ಕಂಡು ಬರುತ್ತೆ. ಸೊ ಇಂತಹ ಒಂದು ಸಂದರ್ಭದಲ್ಲಿ ನಾವು ಬಸಿಗಾಲುವೆಗಳನ್ನು ನಿರ್ಮಿಸತಕ್ಕಂಥದ್ದು ಬಹಳ ಒಳ್ಳೇದು. ಬಸಿಗಾಲುಗಳನ್ನ ನಿರ್ಮಿಸಿಬಿಟ್ಟು ಮಣ್ಣಿನಲ್ಲಿರ್ತಕ್ಕಂಥ ನೀರನ್ನ ಬಸಿಗಾಲುಗಳ ಮುಖಾಂತರ ಬೇರೆ ಒಂದು ಪ್ರದೇಶಕ್ಕೆ ಸಾಗಿಸ್ತಕ್ಕಂಥದ್ದನ್ನ ನಾವು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಇದು ಸಾಮಾನ್ಯವಾಗಿ ಅಚ್ಚುಕಟ್ಟು ಪ್ರದೇಶಗಳಲ್ಲಿ ಬಸಿಗಾಲುಗಳು ಮಾಡ್ತಾರೆ, ಆಮೇಲೆ ಮೇಲ್ಮೈ ಕಾಲುಗಳನ್ನು ಸಹ ಮಾಡ್ತಾರೆ. ಸೊ ಈ ರೀತಿ ಮಾಡೋದ್ರಿಂದ ಮಣ್ಣಿನಲ್ಲಿರ್ತಕ್ಕಂಥ ಲವಣಗಳು ಕರಗ್ತವೆ, ಜೌಳು ಕಡಿಮೆ ಆಗುತ್ತೆ, ಜೌಳು ಕಡಿಮೆ ಆಗುತ್ತೆ, ಭೂಮಿಯು ಸಹ ಫಲವತ್ತದಾಗಿರ್ತಕ್ಕಂಥದ್ದು ನಿರ್ವಹಣೆಯನ್ನು ಸಹ ನಾವು ಮಾಡಬಹುದು. ಅಂದ್ರೆ ಬಸಿಗಾಲುಗಳ ಮುಖಾಂತರ ಬಂದಂತ ನೀರನ್ನ ಹೊರಗೆ ಹರಿಲಿಕ್ಕೆ ಬಿಡಬೇಕು, ನೀರು ಬಸಿದು ಹೋಗ್ಬೇಕು. ಇಲ್ಲವಾದ್ರೆ ಜೌಳು ಹೆಚ್ಚಾದ್ರೆ ಏನಾಗುತ್ತೆ, ದಿನ ಕಳೆದಂತೆ ಅದು ಜೌಳು ಚೌಳಾಗುತ್ತೆ ಮತ್ತು ಕ್ಷಾರ ಆಗ್ತಕ್ಕಂತ ಸಂದರ್ಭಗಳು ಜಾಸ್ತಿ ಇರ್ತವೆ. ಆಮೇಲೆ ನಾವು ಮತ್ತು ಸುರಕ್ಷಣಾ ಸುಧಾರಣೆಗಳನ್ನು ನಾವು ಜೌಳು ಮಣ್ಣಿಗೆ ಮತ್ತು ಸೌಳು ಮತ್ತು ಕ್ಷಾರ ಮಣ್ಣುಗಳಿಗೆ ನಾವು ತೆಗೆದುಕೊಳ್ಬೇಕಾಗುತ್ತೆ. ಈಗ ಬಸಿಗಾಲುವೆ ಅಂತಂದಿರ್ತಾವ, ಬಸಿಗಾಲುವೆ ಅಂತಂದಾಗ ಹೇಗೆ ಹೊಲಸು ಸುತ್ತಲೂ ಮಾಡಬೇಕಾಗತ್ತ, 10 ಎಕರೆ 20 ಎಕರೆ ಪ್ರದೇಶದಾಗ ಹೇಗೆ ಅಲ್ಲಿ ಭೂಮಿಯನ್ನ ಒಂದು ತುಂಡುಗಳನ್ನ ಮಾಡಿ ಬಸಿಗಾಲುಗಳನ್ನು ಮಾಡಬೇಕಾ ಅಥವಾ ಇಡೀ ಇಲ್ಲ, ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದ್ರೆ ಬೇರೆ ಬೇರೆ ಮಣ್ಣುಗಳಿಗೆ ಬೇರೆ ಬೇರೆ ಒಂದು ಹಂತರದಲ್ಲಿ ನಾವು ಬಸಿಗಾಲುಗಳು ಭೂಮಿ ಅಳತೆ ಸಾಮಾನ್ಯವಾಗಿ ನಾವು ಕಪ್ಪು ಭೂಮಿನಲ್ಲಿ 20-30 ಮೀಟರ್ ಅಂತರದಲ್ಲಿ ಬಸಿಗಾಲುಗಳನ್ನ 1.5 ಮೀಟರ್ ಆಳದವರೆಗೆ ನಾವು ಬಸಿಗಾಲುವೆಯನ್ನು ತೋಡಬೇಕಾಗುತ್ತೆ. ಅದೇ ರೀತಿ ಕೆಂಪು ಭೂಮಿನಲ್ಲಿ 40-60 ಮೀಟರ್ ಅಂತರದಲ್ಲಿ, ಮರಳು ಭೂಮಿನಲ್ಲಿ 75-150 ಮೀಟರ್ ಅಂತರದಲ್ಲಿ ನಾವು ಬಸಿಗಾಲುಗಳನ್ನು ಮಾಡಬೇಕಾಗುತ್ತೆ. ಎಲ್ಲೆಲ್ಲಿ ಲವಣಾಂಶ ಜಾಸ್ತಿ ಇರುತ್ತೋ ಅಂತ ಒಂದು ಪ್ರದೇಶದಲ್ಲಿ ನಾವು ಬಸಿಗಾಲುಗಳನ್ನು ಮಾಡಿಬಿಟ್ಟು ಭೂಮಿಯಲ್ಲಿರ್ತಕ್ಕಂಥ ನೀರನ್ನ ಆ ಬಸಿಗಾಲುಗಳ ಮುಖಾಂತರ ಬೇರೆ ಒಂದು ಪ್ರದೇಶಕ್ಕೆ ನಾವು ಸಾಗಿಸಬೇಕಾಗುತ್ತೆ. ಈಗ ಕೆಲವೊಂದು ಪ್ರದೇಶದಲ್ಲಿ ಈ ಸವಳು ಮತ್ತು ಕ್ಷಾರ ಜಾಸ್ತಿ ಇದ್ದಂತ ಮಣ್ಣುಗಳಲ್ಲಿ ಇಲ್ಲಿ ಹೇಗೆ ನಿರ್ವಹಣೆ ಮಾಡಬೇಕು ಭೂಮಿಯನ್ನು? ಸಾಮಾನ್ಯವಾಗಿ ಈ ಚೌಳು ಮತ್ತು ಕ್ಷಾರ ಒಂದು ಮಣ್ಣುಗಳು ಮುಖ್ಯವಾಗಿ ನಮಗೆ ವಾತಾವರಣ ಅಂದ್ರೆ ಮಳೆ ಕಡಿಮೆ ಹೆಚ್ಚು ಉಷ್ಣಾಂಶ ಒಂದು ಪ್ರದೇಶದಲ್ಲಿ ನಾವು ಕಂಡು ಬರ್ತೇವೆ. ಸಾಮಾನ್ಯವಾಗಿ ರಾಯಚೂರು, ಬಳ್ಳಾರಿ, ಚಿತ್ರದುರ್ಗ, ಬಿಜಾಪುರ ಇಂತಹ ಪ್ರದೇಶಗಳಲ್ಲಿ ಮಳೆ ಕಡಿಮೆ ಇರುತ್ತೆ, ಉಷ್ಣಾಂಶ ಜಾಸ್ತಿ ಇರುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ಮಣ್ಣಿನಲ್ಲಿರ್ತಕ್ಕಂಥ ಲವಣಗಳು ನೀರಿನಲ್ಲಿ ಕರಗ್ಬಿಟ್ಟು ಉಷ್ಣಾಂಶ ಜಾಸ್ತಿ ಆದಾಗ ಆವಿಯಾಗ್ಬಿಟ್ಟು ಭೂಮಿಯ ಮೇಲ್ಗಡೆ ಮೇಲ್ಮೈ ಮೇಲೆ ಅವೆಲ್ಲ ಆರಿಸಿಕೊಂಡು ಅಂಟ್ಕೊಂಡ್ಬಿಟ್ಟು ಕಪ್ಪು ಪುಡಿ ಆಗ್ತಕ್ಕಂಥದ್ದು ಅಥವಾ ಬಿಳಿ ಪುಡಿ ಆಗ್ತಕ್ಕಂಥದ್ದನ್ನ ನಾವು ಸಾಮಾನ್ಯವಾಗಿ ಕಂಡು ಬರ್ತವೆ. ಅದೇ ರೀತಿ ಅಚ್ಚುಕಟ್ಟು ಪ್ರದೇಶದಲ್ಲಿ ನೀರಾವರಿ ಉಪ್ಪು ನೀರನ್ನ ಉಪಯೋಗಿಸಿದ್ದರಿಂದಲೂ ಸಹ ನಮಗೆ ಸೌಳು ಮತ್ತು ಕ್ಷಾರ ಮಣ್ಣುಗಳು ಉದ್ಭವ ಆಗ್ತವೆ. ಮುಖ್ಯವಾಗಿರ್ತಕ್ಕಂಥದ್ದು ಅಂತಂತಂದ್ರೆ ಈಗ ಒಂದು ಭೂಮಿನಲ್ಲಿ ಖನಿಜಾಂಶ, ಸೋ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಲವಣಾಂಶ ಜಾಸ್ತಿ ಇದ್ರೆ ಅಂತಹ ಒಂದು ಪ್ರದೇಶ ಸೌಳು ಭೂಮಿ ಆಗುತ್ತೆ. ಸೋಡಿಯಂ ಅಂಶ ಜಾಸ್ತಿ ಇದ್ರೆ ಅಂತಹ ಒಂದು ಭೂಮಿ ಕ್ಷಾರ ಮಣ್ಣು ಆಗುತ್ತೆ. ಆಮೇಲೆ ಭೂಮಿಯ ಅಂತರ್ಜಲ ಮಟ್ಟವು ಕೂಡ ಹೆಚ್ಚಾದಾಗೂ ಸಹ ನಮಗೆ ಸೌಳು ಮತ್ತು ಕ್ಷಾರ ಮಣ್ಣುಗಳು ಉತ್ಪತ್ತಿ ಆಗ್ತಕ್ಕಂಥದ್ದು ತಿಳಿದು ಬಂದಿದೆ. ಅಂತರ್ಜಲ ಮಟ್ಟ ಜಾಸ್ತಿ ಯಾಕಂದ್ರೆ ಕೆಲವೊಂದು ಸಾರಿ ಏನಾಗುತ್ತೆ ಅಂತಂದ್ರೆ ಭೂಮಿನಲ್ಲಿ ಈ ಕೆಳಪದರದಲ್ಲಿ ಗಟ್ಟಿ ಪದರ ಇರುತ್ತೆ. ಈ ಗಟ್ಟಿ ಪದರ ಇದ್ದಾಗ ಏನಾಗುತ್ತೆ, ನೀರು ಬಸಿಯುವುದರ ಬದಲು ನೀರು ನಿಲ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ. ಇದರಿಂದ ಅಂತರ್ಜಲ ಹೆಚ್ಚಾಗಿತ್ತು, ಲವಣಗಳು ಕರಗ್ತವೆ. ಲವಣಗಳು ಕರಗದ್ರಿಂದ ಏನಾಗುತ್ತೆ, ಮಣ್ಣಿನ ಫಲವತ್ತತೆ ಮತ್ತು ಉತ್ಪಾದಕತೆಗೂ ಸಹ ಕುಗ್ತಕ್ಕಂಥದ್ದು ನಮಗೆ ಸಾಮಾನ್ಯವಾಗಿ ಕಂಡು ಬಂದಿದೆ. ತಾವು ಹೇಳಿದ್ರೆ ಸೌಳು ಮತ್ತು ಕ್ಷಾರ ಮಣ್ಣಿನ ಒಂದು ನಿರ್ವಹಣೆಯನ್ನ, ಇನ್ನು ವಿಶೇಷವಾದಂತಹ ಮಾಹಿತಿ ಏನು ರೈತರಿಗೆ? ಮತ್ತೆ ಇಲ್ಲಿ ಚೌಳು ಮತ್ತು ಕ್ಷಾರ ಒಂದು ಮಣ್ಣು ನಮಗೆ ಅಚ್ಚುಕಟ್ಟು ಪ್ರದೇಶದಲ್ಲಿ ಸಾಮಾನ್ಯವಾಗಿ ಕಂಡು ಬರತಕ್ಕಂತ ಒಂದು ಈ ಒಂದು ಸಮಸ್ಯೆ ಕಂಡು ಬಂದಾಗ ನಾವು ಸಾಮಾನ್ಯವಾಗಿ ಉತ್ತಮ ಗುಣಮಟ್ಟದ ನೀರನ್ನು ಬಳಸಬೇಕಾಗುತ್ತೆ. ಯಾಕಂದ್ರೆ ಉತ್ತಮ ನೀರಿನ ಗುಣಮಟ್ಟವನ್ನು ಬಳಸೋದ್ರಿಂದ ಮಣ್ಣಿನಲ್ಲಿ ಇರತಕ್ಕಂತಹ ಲವಣಗಳೆಲ್ಲ ಬಸಿದ್ಬಿಟ್ಟು ಅವು ಹೊರ ಹೋಗಲಿಕ್ಕೆ ಸಾಧ್ಯತೆ ಆಗುತ್ತೆ. ಅಂದ್ರೆ ನೀರಾವರಿ ನೀರು ಸರಿ ಇಲ್ಲದೆ ಹೋದಲ್ಲಿ ಸಹ ಮಣ್ಣು ಈ ಸೌಳು ಮತ್ತು ಕ್ಷಾರ ಆಗುವ ಸಾಧ್ಯತೆಗಳು ಇರ್ತವೆ. ಆಮೇಲೆ ಉತ್ತಮವಾಗಿರತಕ್ಕಂಥ ಬಸಿಗಾಲುಗಳನ್ನು ನಾವು ನಿರ್ಮಾಣ ಮಾಡಬೇಕಾಗುತ್ತೆ. ಆಮೇಲೆ ಭೂಮಿಯ ಮೇಲ್ಪದರದ ಮೇಲೆ ಬಿಳಿ ಬಣ್ಣ ಅಥವಾ ಕಪ್ಪು ಪೊರೆ ಏನಾದ್ರೂ ಕಂಡು ಬಂದ್ರೆ ಅದನ್ನ ನಾವು ಕೆರೆದ್ಬಿಟ್ಟು ಭೂಮಿಯಿಂದ ಆಚೆ ಮಾಡಬೇಕಾಗುತ್ತೆ. ಆಮೇಲೆ ಭೂಮಿ ಸಮಮಟ್ಟ ಮಾಡತಕ್ಕಂಥದ್ದು, ಚಿಕ್ಕ ಚಿಕ್ಕ ಪಾತಿಗಳನ್ನ ಮಾಡತಕ್ಕಂಥದ್ದು, ಬದುಗಳನ್ನ ಮಾಡತಕ್ಕಂಥದ್ದು, ಈ ರೀತಿ ಬದುಗಳನ್ನ ಮಾಡಿಬಿಟ್ಟು ನೀರನ್ನ 2-3 ದಿನದವರೆಗೆ ನಿಲ್ಲಿಸಿಬಿಟ್ಟು ನಂತರ ಆ ನೀರನ್ನ ಹೊರಗಡೆ ಹಾಕ್ಬೇಕು. ಸೊ ಈ ರೀತಿ 4-5 ಬಾರಿ ಮಾಡಿದ್ರೆ ಮಣ್ಣಿನ ಸುಧಾರಣೆಯನ್ನ ನಾವು ಮಾಡಬಹುದು. ಇದರ ಜೊತೆಗೆ ಸ್ಥಳೀಯವಾಗಿ ಲಭ್ಯವಿರತಕ್ಕಂಥ ಹಸಿರೆಲೆ ಗೊಬ್ಬರ ಆಗಿರ್ಬೋದು ಅಥವಾ ಕೊಟ್ಟಿಗೆ ಗೊಬ್ಬರವಾಗಿರ್ಬೋದು, ಇವುಗಳನ್ನು ಸಾವಯವ ಸುಧಾರಕಗಳು ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಇಂಥ ಸುಧಾರಕಗಳನ್ನು ಚೌಳು ಮಣ್ಣಿಗೆ ಹಾಕೋದ್ರಿಂದ ನಾವು ಚೌಳನ್ನು ನಿರ್ವಹಣೆಯನ್ನು ಮಾಡಬಹುದು. ಆಮೇಲೆ ಲವಣ ಸಹಿಷ್ಣುತೆ ಹೊಂದಿರತಕ್ಕಂಥ ಬೆಳೆಗಳಾಗಿರ್ತಕ್ಕಂಥ ಭತ್ತ ಆಗಿರ್ಬೋದು, ಸೂರ್ಯಕಾಂತಿ ಆಗಿರ್ಬೋದು, ಹತ್ತಿ ಆಗಿರ್ಬೋದು, ಇಂಥ ಬೆಳೆಗಳನ್ನು ಚೌಳು ಭೂಮಿನಲ್ಲಿ ಬೆಳೆಯೋದ್ರಿಂದ ಸ್ವಲ್ಪ ಮಟ್ಟಿಗೆ ನಾವು ಸುಧಾರಣೆಯನ್ನು ನಾವು ಮಾಡಬಹುದು. ಆಮೇಲೆ ಮುಖ್ಯವಾಗಿ ಕ್ಷಾರ ಮಣ್ಣು ಎಲ್ಲೆಲ್ಲಿ ಇರುತ್ತೆ, ಕ್ಷಾರ ಮಣ್ಣು ಅಂತಂದ್ರೆ ಸಾಮಾನ್ಯವಾಗಿ ಸೋಡಿಯಂ ಅಂಶ ಜಾಸ್ತಿ ಇರುತ್ತೆ ಮಣ್ಣಲ್ಲಿ. ಇಂತಹ ಒಂದು ಸಂದರ್ಭದಲ್ಲಿ ನಾವು ಚೌಳು ಮಣ್ಣಿಗೆ ಯಾವ ರೀತಿ ನಾವು ನಿರ್ವಹಣೆಯನ್ನು ಮಾಡ್ತೀವೋ ಅದೇ ನಿರ್ವಹಣೆಯನ್ನು ಕೂಡ ನಾವು ಕ್ಷಾರ ಮಣ್ಣಿಗೆ ಮಾಡಬಹುದು. ಇದರಲ್ಲಿ ಮುಖ್ಯವಾಗಿರತಕ್ಕಂಥ ಒಂದು ಅಂಶ ಏನಪ್ಪಾ ಅಂತಂದ್ರೆ ಸೋಡಿಯಂ ಅನ್ನ ನಾವು ಭೂಮಿಯಿಂದ ತೆಗೆದು ಹಾಕಲು ನಾವು ಜಿಪ್ಸಮ್ ಅನ್ನ ಉಪಯೋಗವನ್ನು ಮಾಡ್ತೇವೆ. ಜಿಪ್ಸಮ್ ಅಂತಂದ್ರೆ ಇದು ಕ್ಯಾಲ್ಸಿಯಂ ಸಲ್ಫೇಟ್, ಇದರಲ್ಲಿ ಕ್ಯಾಲ್ಸಿಯಂ ಲವಣ ಇರುತ್ತೆ. ಈ ಕ್ಯಾಲ್ಸಿಯಂ ಲವಣ ಏನ್ ಮಾಡುತ್ತೆ, ಮಣ್ಣಿನಲ್ಲಿ ಇರತಕ್ಕಂಥ ಸೋಡಿಯಂ ಅನ್ನ ವಿನಿಮಯ ಮಾಡುತ್ತೆ, ಎಕ್ಸ್ಚೇಂಜ್ ಅಂತ ಕೇಳಿದ್ವಿ. ಎಕ್ಸ್ಚೇಂಜ್ ಅನ್ನ ಮಾಡಿಬಿಟ್ಟು ನಮಗೆ ಸಾಮಾನ್ಯವಾಗಿರತಕ್ಕಂಥ ಭೂಮಿಯನ್ನು ಮಾಡಲಿಕ್ಕೆ ಅನುಕೂಲವಾಗುತ್ತೆ. ಸಾಮಾನ್ಯವಾಗಿ ಜಿಪ್ಸಮ್ ಅನ್ನ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ನಾವು ಭೂಮಿಗೆ ಹಾಕಬೇಕಾಗುತ್ತೆ, ಮಣ್ಣು ಪರೀಕ್ಷೆ ಆಧಾರದ ಮೇಲೆ ನಾವು ಕೊಡಬೇಕಾಗುತ್ತೆ. ಸೊ ನಿರ್ಧರಿಸಿರ್ತಕ್ಕಂಥ ಒಂದು ಜಿಪ್ಸಮ್ ಅನ್ನ ಭೂಮಿಯ ಮೇಲೆ ಹರಡಬೇಕಾಗುತ್ತೆ. ನಂತರ 5-10 ಸೆಂಟಿಮೀಟರ್ ನೀರನ್ನ 3-4 ದಿನಗಳವರೆಗೆ ನಿಲ್ಲಿಸಿದ್ರೆ ಅದರಲ್ಲಿರ್ತಕ್ಕಂಥ ಲವಣಗಳೆಲ್ಲ ಕ್ಯಾಲ್ಸಿಯಂ ಕರಗಿಬಿಟ್ಟು ಆಮೇಲೆ ನಂತರ 4ನೇ ದಿವಸದಲ್ಲಿ ಆ ಒಂದು ನೀರನ್ನು ಹೊರಗಡೆ ಹಾಕಬೇಕಾಗುತ್ತೆ. ಸೊ ಆಮೇಲೆ 1 ದಿವಸ ಭೂಮಿಯನ್ನು ಒಣಗಿಸಬೇಕಾಗುತ್ತೆ. ಸೊ ಈ ಸಮಯದಲ್ಲಿ ಏನಾಗುತ್ತೆ ಅಂತಂದ್ರೆ ಜಿಪ್ಸಮ್ ನಲ್ಲಿ ಇರತಕ್ಕಂಥ ಕ್ಯಾಲ್ಸಿಯಂ ಸೋಡಿಯಂನ ರೀಪ್ಲೇಸ್ ಮಾಡುತ್ತೆ, ಅಂದ್ರೆ ಎಕ್ಸ್ಚೇಂಜ್ ಮಾಡುತ್ತೆ. ಆವಾಗ ಕ್ಷಾರ ಮಣ್ಣು ಸಾಮಾನ್ಯವಾಗಿರ್ತಕ್ಕಂಥದ್ದು ಕಂಡು ಬರುತ್ತೆ. ಸಾಮಾನ್ಯವಾಗಿ ನಮ್ಮ ಒಂದು ಪರೀಕ್ಷೆಯ ಪ್ರಕಾರ ಕಡಿಮೆ ಕ್ಷಾರ ಮಣ್ಣುಗಳಿಗೆ 2.5 ಟನ್ ಜಿಪ್ಸಮ್ ಅನ್ನ ಹಾಕ್ತೇವೆ, ಹೆಚ್ಚು ಕ್ಷಾರ ಇರತಕ್ಕಂಥದ್ದೇ 5 ಟನ್ ಜಿಪ್ಸಮ್ ಅನ್ನ ಹಾಕ್ತೇವೆ. ಪ್ರತಿ ಹೆಕ್ಟರ್ಗೆ ಅತಿ ಹೆಚ್ಚು ಕ್ಷಾರ ಇರತಕ್ಕಂಥ ಭೂಮಿಗಳಿಗೆ ನಾವು 10 ಟನ್ ಅನ್ನ ಹಾಕ್ತೇವೆ. ಸೊ ಈ ಜಿಪ್ಸಮ್ ಅನ್ನ ನಾವು ಒಂದೇ ಬಾರಿ ಹಾಕೋದಿಲ್ಲ, ಯಾಕಂತಂದ್ರೆ ಜಿಪ್ಸಮ್ ಕರಗತಕ್ಕಂಥದ್ದು ಒಂದು ಪರಿಮಾಣ ಬಹಳ ಕಡಿಮೆ ಇರೋದ್ರಿಂದ ನಾವು ಸಾಮಾನ್ಯವಾಗಿ ಮೊದಲನೇ ಒಂದು ಹಂಗಾಮಿಗೆ 40% ಜಿಪ್ಸಮ್ ಅನ್ನ ಹಾಕ್ತೇವೆ. ಈಗ 10 ಟನ್ ಜಿಪ್ಸಮ್ ಹಾಕ್ಬೇಕು ಅಂತಂದ್ರೆ ಮೊದಲೇದಕ್ಕೆ 4 ಟನ್ ಹಾಕ್ತೇವೆ, ಮೊದಲೇ ಒಂದು ಹಂಗಾಮಿನಲ್ಲಿ ಕಾಲದಲ್ಲಿ 4 ಟನ್ ಹಾಕ್ತೇವೆ, 2ನೇ ಕಾಲದಲ್ಲಿ 4 ಟನ್ ಹಾಕ್ತೇವೆ, 3ನೇ ಒಂದು ಕಾಲದಲ್ಲಿ 2 ಟನ್ ಜಿಪ್ಸಮ್ ಅನ್ನ ಹಾಕ್ತೇವೆ. ಅಂದ್ರೆ ಇದನ್ನ ಇನ್ಸ್ಟಾಲ್ಮೆಂಟ್ ಅಥವಾ ಹಂತದಲ್ಲಿ ನಾವು ಹಾಕಬೇಕಾಗುತ್ತೆ. ಈಗ ಒಂದೇ ಬಾರಿ ಹಾಕಿದ್ರೆ ಏನಾಗುತ್ತೆ, ಸುಮ್ಮನೆ ಇರೋದ್ರಿಂದ ಕರಗೋದಿಲ್ಲ, ಆಮೇಲೆ ಭೂಮಿ ಕೂಡ ಸುಟ್ಟೋಗ್ತಕ್ಕಂತ ಒಂದು ಸಾಧ್ಯತೆ ಇರ್ತದೆ. ಆ ದೃಷ್ಟಿಯಿಂದ ನಾವು ಜಿಪ್ಸಮ್ ಅನ್ನ ಹಾಕಬೇಕಾದ್ರೆ ನಾವು ಹಂತ ಹಂತದಲ್ಲೇ ನಾವು ಭೂಮಿಗೆ ಸೇರಿಸಬೇಕು. ಸವಳ ಮಣ್ಣಿಗೆ ಮಾತ್ರ ಬಸಿಗಾಲುಗಳ ಮುಖಾಂತರ ನಾವು ಸುಧಾರಣೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ, ಕ್ಷಾರ ಮಣ್ಣಿಗೆ ಮಾತ್ರ ಜಿಪ್ಸಮ್ ಅನ್ನ ಹಾಕಿ ಸುಧಾರಣೆಯನ್ನು ಮಾಡಬೇಕು. ಮತ್ತೆ ಅದರ ಜೊತೆಗೆ ನಾವು ಬಸಿಗಾಲುಗಳನ್ನು ಸಹ ನಾವು ಮಾಡಬೇಕು, ಬಸಿಗಾಲುಗಳನ್ನು ಮಾಡಬೇಕು, ಪರಿಣಾಮ ಜಾಸ್ತಿ ಆಗುತ್ತೆ. ಬೇಗ ಒಂದು ಕರಗತಕ್ಕಂಥದ್ದು ಒಂದು ಭೂಮಿಯಿಂದ ಹೊರ ಹೋಗ್ತಕ್ಕಂಥದ್ದನ್ನ ನಾವು ಹೆಚ್ಚಿಸಬಹುದು. ಅಂದ್ರೆ ನಿಮ್ ವಿಚಾರದಾಗ ಈ ಸವಳ ಮಣ್ಣು, ಕ್ಷಾರ ಮಣ್ಣು ಮತ್ತು ಏನಂತ ನಾವು ಸವಳ ಮಣ್ಣು ಇವುಗಳಿಗೆಲ್ಲ ಬಸಿಗಾಲುಗಳು ಬಹಳ ಮುಖ್ಯ. ಬಸಿಗಾಲುಗಳು ಮುಖ್ಯ, ಕಡ್ಡಾಯವಾಗಿ ಬಸಿಗಾಲುಗಳು ಇರಲೇಬೇಕಂತ. ಕಡ್ಡಾಯವಾಗಿ ಬಸಿಗಾಲುಗಳು ಇರಬೇಕು, ಇದ್ರೆ ಏನಾಗುತ್ತೆ ಸ್ವಲ್ಪ ಲವಣಗಳನ್ನು ಹೊರ ಆಗ್ತಕ್ಕಂಥದ್ದು, ಲವಣ ಕರಗ್ತಕ್ಕಂಥದ್ದು ಜಾಸ್ತಿ ಆಗಿ ಬೇಗ ಬೇಗನೆ ಒಂದು ನಿರ್ವಹಣೆ ಆಗ್ತಕ್ಕಂಥ ಸಾಧ್ಯತೆಗಳಿರ್ತವೆ. ಕ್ಷಾರ ಮಣ್ಣಾದ್ರೆ ಬಸಿಗಾಲುಗಳ ಜೊತೆಗೆ ನಾವು ಸ್ವಲ್ಪ ಜಿಪ್ಸಮ್ ಅನ್ನ ಹಾಕಿದ್ರೆ ಹೆಚ್ಚು ಮಣ್ಣಿನ ನಿರ್ವಹಣೆಯನ್ನು ನಾವು ಮಾಡಲಿಕ್ಕೆ ಸಾಧ್ಯತೆ ಇದೆ. ಒಳ್ಳೇದು ಡಾಕ್ಟರ್ ರವಿಯವರು, ಇದುವರೆಗೆ ಮಣ್ಣಿನ ನಿರ್ವಹಣೆ ಬಗ್ಗೆ ಸಾಕಷ್ಟು ವಿಚಾರವನ್ನ ತಿಳಿಸಿಕೊಟ್ರಿ. ಕೊನೆಯದಾಗಿ ರೈತರಿಗೆ ಏನು ಕಿವಿ ಮಾತನ್ನು ಹೇಳ್ತೀರಿ? ಇವತ್ತಿನ ಒಂದು ಆಧುನಿಕ ಯುಗದಲ್ಲಿ ದಿನದಿಂದ ದಿನಕ್ಕೆ ನಮ್ಮ ಜನಸಂಖ್ಯೆ ಹೆಚ್ಚಾಗ್ತಿದೆ, ಹೆಚ್ಚಾಗಿರ್ತಕ್ಕಂಥ ಜನಸಂಖ್ಯೆಗೆ ನಾವು ಆಹಾರ ಉತ್ಪಾದಕತೆಯನ್ನ ಹೆಚ್ಚು ಮಾಡಬೇಕಾಗಿದೆ. ಆದ್ರಿಂದ ನಾವು ತೀರೋ ಕೃಷಿಯನ್ನ ನಾವು ಮಾಡ್ತಾ ಇದ್ದೇವೆ. ಈ ತೀರೋ ಕೃಷಿಯನ್ನ ಮಾಡ್ತಾ ಇರೋದ್ರಿಂದ ಮಣ್ಣಿನಲ್ಲಿ ಪೋಷಕಾಂಶಗಳ ಕೊರತೆ, ಮಣ್ಣಿನ ಕೊಚ್ಚಣೆ, ಇವೆಲ್ಲವೂ ಒಂದು ಸಮಸ್ಯೆಗಳು ಉದ್ಭವ ಆಗ್ತಾ ಇದಾವೆ. ಇದನ್ನು ರೈತರು ಬಹಳ ವರ್ಷಗಳಿಂದ ವ್ಯವಸಾಯದಲ್ಲಿ ಎದುರಿಸ್ತಲೇ ಬಂದಿದ್ದಾರೆ. ಸೊ ಈ ಎಲ್ಲಾ ತೊಂದರೆಗಳನ್ನ ಸರಿಯಾದ ಸಮಯದಲ್ಲಿ ಒಂದು ಕೃಷಿ ಕಾರ್ಯಗಳನ್ನ ನಾವು ಮಾಡಬೇಕಾಗುತ್ತೆ. ಆಮೇಲೆ ಕೆಲವು ತಾಂತ್ರಿಕ ವಿಧಾನಗಳನ್ನ ಅನುಸರಿಸೋದ್ರಿಂದ ಮಣ್ಣನ್ನ ರಕ್ಷಿಸುವುದಲ್ಲದೆ ಫಲವತ್ತತೆಯನ್ನು ಸಹ ವೃದ್ಧಿಗೊಳಿಸಿಬಿಟ್ಟು ಉತ್ತಮವಾಗಿರತಕ್ಕಂಥ ಉತ್ಪಾದನೆಯನ್ನ ನಾವು ಗಳಿಸಲಿಕ್ಕೆ ಸಾಧ್ಯವಾಗುತ್ತೆ. ಆದ್ರಿಂದ ಇವತ್ತಿನ ದಿವಸ ರೈತರು ಮಣ್ಣಿನ ಸಮರ್ಥ ನಿರ್ವಹಣೆ ಮತ್ತು ಸಂರಕ್ಷಣೆಗೆ ಹೆಚ್ಚಿನ ಒಂದು ಗಮನವನ್ನ ನಾವು ಕೊಡಬೇಕಾಗಿದೆ. ಮಣ್ಣಿನ ಸಂರಕ್ಷಣೆಯನ್ನ ನಾವು ಮಾಡಲೇಬೇಕಾಗುತ್ತೆ, ಇಲ್ಲವಾದ್ರೆ ಮುಂದಿನ ಒಂದು ದಿನಗಳಲ್ಲಿ ಮಣ್ಣು ಬರಡಾಗದ್ರಲ್ಲಿ ಎರಡನೇ ಮಾತಿಲ್ಲ. ಸೊ ನಮ್ಮ ಒಂದು ಮುಂದಿನ ಪೀಳಿಗೆಗೆ ಒಳ್ಳೆಯ ಒಂದು ಮಣ್ಣನ್ನ ನಾವು ಒಳ್ಳೆಯ ಒಂದು ಆಹಾರ ಉತ್ಪಾದಕತೆಯನ್ನ ನಾವು ಮಾಡಬೇಕಂತಂದ್ರೆ ಮಣ್ಣು ಸಂರಕ್ಷಣೆಯನ್ನ, ಮಣ್ಣು